ಮೊದ್ಲೇನಂತಿದ್ ಇವೇನು ಹೊಸ ಆಹಾರ ಅಲ್ಲ, ಇದು ನಮ್ಮ ಹಿರಿಯರು ಇದನ್ನ ಉಪಯೋಗಿಸ್ಕೊತಾನೆ ಬಂದಿದ್ದಾರೆ. ಮೊದ್ಲು ಏನಂತಂದ್ರೆ ಇದಕ್ಕೆ ನಾವು ತೃಣಧಾನ್ಯ ಅಂತ ಹೇಳ್ತಿದ್ವಿ. ಕಾರಣ ಅಂತಂದ್ರೆ ಒಂದು ಏನು ಮರುಭೂಮಿಯಲ್ಲಿ ಅಥವಾ ಒಣಭೂಮಿ ಜಮೀನಿನಲ್ಲಿ ಅಂದ್ರೆ ಎಂಥ ಫಲವತ್ತೆ ಇರಲಾರ್ದ ಒಂದು ಮಣ್ಣಿನಲ್ಲಿ ಕೂಡ ಅದು ಬೆಳಿಬಹುದು. ಒಂದು ಒರಟು ಧಾನ್ಯ ಅನ್ಕೊಂಡ್ಬಿಟ್ಟು ತೃಣಧಾನ್ಯ ಅಂತಿದ್ರು. ನಂತರ ಅದನ್ನ ನಾವು ಕಿರುಧಾನ್ಯ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾರಣ ಅಂತಂದ್ರೆ ಅದು ಗಾತ್ರ ಅಂದ್ರೆ ನೋಡ್ಲಿಕ್ಕೆ ಸಣ್ಣದಿರೋದ್ರಿಂದ ಕಿರುಧಾನ್ಯ ಅನ್ಲಿಕ್ಕಿದ್ರು. ಆದ್ರೆ ಇತ್ತೀಚಿನ ಸಲುವಾಗಿ ಈಗ 2-3 ವರ್ಷದಿಂದ ನಾವು ಸಿರಿಧಾನ್ಯ ಅಂತ ಇದ್ದೀವಿ. ಕಾರಣ ಅಂದ್ರೆ ಸಿರಿ ಅಂದ್ರೆ ಶ್ರೀಮಂತಿಕೆ. ಶ್ರೀಮಂತಿಕೆ ಅಂದ್ರೇನು, ಅದರಲ್ಲಿ ಪೋಷಕಾಂಶಗಳು ಅಷ್ಟೊಂದು ಭರಿತವಾಗಿರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಿರಿಧಾನ್ಯಗಳಲ್ಲಿ ನಾವು 8 ಸಿರಿಧಾನ್ಯನ ನೋಡಬಹುದು. ಒಂದು ಅಂತಂದ್ರೆ ಈಗ ನಮ್ಮ ಬಿಜಾಪುರದಲ್ಲೇ ಬೆಳೆಯುವಂತ ಜೋಳ ಆಗಿರ್ಬಹುದು, ಸಜ್ಜೆ ಆಗಿರ್ಬಹುದು, ಇತ್ತಿತ್ತಲ ರಾಗಿನೂ ಕೂಡ ಬೆಳೀತಾ ಇದೀವಿ, ನವಣೆ, ಸಾವಿ, ನಂತರ ಬರಗು, ಹರ್ಕ, ಆಮೇಲೆ ಉದಲು, ಇವು ಎಲ್ಲ 8 ಸಿರಿಧಾನ್ಯಗಳಂತ ಕರಿತೀವಿ. ಆದ್ರೆ ಈ ಸಿರಿಧಾನ್ಯಗಳ ನಾವು ತಿಂದಾಗ ನಮ್ಮ ದೇಹದ ಮೇಲೆ ಹೆಂಗ್ ಪರಿಣಾಮ ಬೀರ್ತದ ಅನ್ನೋದ್ರಿಂದ 2 ತರ ಒಂದು ಗುಂಪು ಮಾಡ್ತೀವಿ. ಒಂದಂದ್ರೆ ಸಕಾರಾತ್ಮಕ ಸಿರಿಧಾನ್ಯ ಅಂದ್ರೆ ಪಾಸಿಟಿವ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ. ಯಾಕೆ ಅದರಲ್ಲಿ ಬರುವಂಥವು ಅಂದ್ರೆ ನವಣೆ, ಉದಲು, ಹರಕ, ಸಾವಿ ಮತ್ತೆ ಕೊರಲೆ. ಇನ್ನು ತಟಸ್ಥ ಅಥವಾ ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಸಜ್ಜಿ, ರಾಗಿ, ಜೋಳ, ಬರಗು ಬರ್ತದೆ. ಈ ಸಕಾರಾತ್ಮಕ ಸಿರಿಧಾನ್ಯ ಅಂತಂದ್ರೆ ಮೇಲ್ ನಾವು ತಿಂದಾಗ ನಮ್ಮ ದೇಹದ ಮೇಲೆ ಒಂದು ಒಳ್ಳೆಯ ಒಂದು ಇಂಪ್ಯಾಕ್ಟ್ ಅಂದ್ರೆ ಒಂದು ಒಳ್ಳೆಯ ಸಕಾರಾತ್ಮಕ ಪರಿಣಾಮ ಬೀಳೋದ್ರಿಂದ ಮುಖ್ಯ ಅಂತಂದ್ರೆ ಇದರಲ್ಲಿರುವಂತ ಜೀವಸತ್ವಗಳಾಗಿರ್ಬಹುದು, ಫೈಬರ್ ಇರಬಹುದು, ಅಥವಾ ನಾರಿನಂಶ ಅಥವಾ ಇತರ ಒಂದು ಏನು ಪೋಷಕಾಂಶಗಳು ನಮ್ ತಿಂದಾಗ ಬೀಳುವಂತ ಒಂದು ಒಳ್ಳೆಯ ಏನು ಪೋಷಕಾಂಶ ನೀಡೋದ್ರಿಂದ ಹೇಳ್ತಾರೆ. ನಂತರ ಈಗ ಈ ಸಿರಿಧಾನ್ಯಗಳು ಆಕ್ಚುಲಿ ಅಂತ ಹೇಳಬೇಕು ಅಂದ್ರೆ ನಮ್ಮ ಸಂಪ್ರದಾಯಕ್ಕೆ ಹಿಂದಿನಿಂದ ಉಪಯೋಗಿಸುತ್ತಾ ಬಂದಿದೀವಿ. ಇತಿಹಾಸ ನೋಡ್ತಾ ಹೋದರೆ ಬಹಳ ನಮ್ಮ ಹಿಂದಿನ ಹಿರಿಯರೆಲ್ಲ ಉಪಯೋಗಿಸ್ತಾನೆ ಇದ್ರು. ನಮ್ಮ ಆ ಇತಿಹಾಸದಾಗ ನೋಡ್ತಾ ಇದ್ರೆ ಫಸ್ಟ್ ಉಪಯೋಗಿಸಿದಂತ ಸಿರಿಧಾನ್ಯ ಅಂದ್ರೆ ನವಣೆ. ಈ ನವಣೆ ಇವು ಸಿರಿಧಾನ್ಯಗಳೆಲ್ಲ ಏನಂದ್ರೆ ಈ ಇದು ಬೆಳೀತಾರಲ್ಲ ಗ್ರಾಸ್ ಅಂತಂದ್ರೆ ಈ ಕಸದಂಗೆ ಇರುತ್ತೆ, ಆ ಜಾತಿಗೆ ಬೀಳುವಂತ ಅದರಲ್ಲಿ ಬರುತ್ತೆ. ನೋಡ್ಲಿಕ್ಕೆ ಅದು ಹಾಗೇನೆ ಕಾಣುತ್ತೆ ಗ್ರಾಸ್ ನಂಗೆ ಅಂದ್ರೆ, ಆದ್ರೆ ಮುಂದೆ ಅದನ್ನ ಒಂದು ಒಳ್ಳೆ ಪರಿಣಾಮ ಇರಿದ್ರೆ ಆ ತರ ಸಂಪ್ರದಾಯಕ ಉಪಯೋಗಿಸ್ತಾ ಬಂದಿದ್ವಿ. ಆದ್ರೆ ಮುಂದೆ ಏನು ಹಸಿರು ಕ್ರಾಂತಿ ಆಯಿತು, ಆಗ ಹಸಿವಿನ ಒಂದು ನೀಗಿಸ್ಲಿಕ್ಕೆ ಗೋಧಿ ಮತ್ತು ಅಕ್ಕಿ ಆಮದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದ್ದರಿಂದ ನಮ್ಮ ಈ ಸಿರಿಧಾನ್ಯಗಳು ನಶಿಸಿ ಹೋದವು. ಈ ನಶಿಸಿ ಹೋಗ್ಲಿಕ್ಕೆ ಕಾರಣ ಅಂತಂದರೆ ಒಂದು ಅದನ್ನು ಕೊಯ್ಲಿ ಮಾಡಿದಾಗ ಅದು ಸಣ್ಣ ಗಾತ್ರದಲ್ಲಿ ಇರೋದ್ರಿಂದ ಅದ್ರ ಜೊತೆ ಕಲ್ಲುಗಳು ಸೇರಿಕೊಳ್ತವೆ. ಈ ಕಲ್ಲುಗಳನ್ನು ತೆಗೆಯೋದು ಬಹಳ ಒಂದು ತೊಂದರೆ ಇತ್ತು. ಅವಾಗ ಹಿಂದಿನವ್ರು ಏನ್ ಮಾಡ್ತಿದ್ರು, ನೀರಿನಲ್ಲಿ ಜಾಲಿಸಿಬಿಟ್ಟು ಕಲ್ಲನ್ನ ತೆಗಿತಿದ್ರು. ಅದು ಒಂದು ಬಹಳ ಒಂದು ಕೆಲಸ ಹೆಚ್ಚು ಆಗುವಂಥದ್ದು. ಎರಡನೇದು ಅಂತಂದ್ರೆ ಅದ್ರ ಮೇಲೆ ಅದು ಚಿಕ್ಕದಿರುತ್ತೆ, ಅದ್ರ ಮೇಲೂ ಇರುವಂತ ಒಂದು ಸಿಪ್ಪೆ ಏನಿದೆ ಬಹಳ ಒರಟಾದದ್ದು, ಅದನ್ನ ಕುಟ್ಟಿ ತೆಗಿಬೇಕಾದ್ರೂ ಕೂಡ ಅದು ಒಂದು ಬಹಳ ಕಷ್ಟಕರವಾಗುತ್ತೆ. ಹಿಂದಿನವರೆಲ್ಲ ನಾವು ಸ್ವಲ್ಪ ನೆನೆಸಿಬಿಟ್ಟು ನಂತರ ಒಳ್ಳಲ್ಲಿ ಹಾಕಿ ಕುಟ್ಟಿ ಅದು ಸಿಪ್ಪೆನ ತೆಗಿತಾ ಇದ್ರು. ಹಾಗಾಗಿ ಅದು ಒಂದು ಹೆಚ್ಚಿನ ಕೆಲಸ ನೀಡ್ತಿತ್ತು. ಇದರ ಜೊತೆಗೆ ಏನು ಅಂತಂದ್ರೆ ಇವ ಕುದಿಸ್ಲಿಕ್ಕೂ ಕೂಡ ಒಂದು ಹೆಚ್ಚಿನ ಸಮಯ ಬೇಕಾಗ್ತಿತ್ತು. ಇವೆಲ್ಲದರಿಂದ ಆಮೇಲೆ ಏನು ಹಸಿರು ಕ್ರಾಂತಿಯಿಂದ ಗೋಧಿ ಅಕ್ಕಿ ಬಂತು. ಅದು ಗೋಧಿ ಅಕ್ಕಿ ಬೇಗ ಕುದಿಯುತ್ತೆ, ಆಮೇಲೆ ತಿನ್ನೋಕ್ಕೂ ನಾಲ್ಗೆ ರುಚಿ. ಆದ್ರೆ ಸಿರಿಧಾನ್ಯಗಳು ಈ ಕಷ್ಟಕರವಾಗಿ ಸಂಸ್ಕರಣೆ ಮಾಡೋದ್ರಿಂದ ನಾಶ ಅದು, ಅಂದ್ರೆ ಕಣ್ಮರೆ ಅದು. ಹಾಗಾಗಿ ನಾವು ಜಾಸ್ತಿ ಗೋಧಿನ ಮತ್ತೆ ಅಕ್ಕಿನ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂತರ ಇನ್ನು ಸಿರಿಧಾನ್ಯಗಳದೇ ಒಂದು ವೈಶಿಷ್ಟ್ಯತೆ ಹೇಳಬೇಕು ಅಂದ್ರೆ ಇವುಗಳನ್ನ ನಾವು ಯಾವುದೇ ತರದ ಮಣ್ಣಿನಲ್ಲಿ ಯಾವುದೇ ಒಂದು ಒಣ ಪ್ರದೇಶದಲ್ಲಿ ಬೆಳಿಬಹುದು. ಅಂದ್ರೆ ಹೆಚ್ಚಿನ ನೀರು ಬೇಕಾಗಿಲ್ಲ, ಹೆಚ್ಚಿನ ಗೊಬ್ಬರ ಬೇಕಾಗಿಲ್ಲ, ಆಮೇಲೆ ಇವುಗಳಿಗೆ ಬರುವಂತ ರೋಗಗಳು ಕೂಡ ಬಹಳ ಕಡಿಮೆ. ಹಾಗಾಗಿ ಯಾವುದೇ ಒಂದು ಔಷಧ ಹೊಡೆಯೋದಿಲ್ಲ, ಒಂದು ಒಳ್ಳೆಯ ಸ್ವಚ್ಛವಾದ ಸಾವಯವ ಆಹಾರ ಅಂತಾನೆ ಹೇಳ್ಬಹುದು. ಹಾಗಾಗಿ ಮನುಷ್ಯ ಇತ್ತಿತ್ತಲ ನೋಡ್ತಾ ಇದ್ವಿ ಗೋಧಿ ಆಗ್ಲಿ ಅಕ್ಕಿ ಆಗ್ಲಿ ಸಾಕಷ್ಟು ಔಷಧ ಹೊಡಿತಾರೆ ರೋಗ ಬರಬಾರ್ದು ಅಂತ. ಇವೆಲ್ಲಾನು ಅದರಿಂದ ನಾವು ತಿಂದಾಗ ದೇಹದಲ್ಲಿ ಈ ಔಷಧಗಳು ಶೇಖರಣೆ ಆಗ್ಬಿಟ್ಟು ನಮಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬರ್ತಾ ಇದೆ. ಅದರಾಗೆ ಪರ್ಯಾಯವಾಗಿ ನೋಡ್ಬೇಕು ಅಂದ್ರೆ ನಮ್ದು ಈ ಸಿರಿಧಾನ್ಯಗಳಂತ ಹೇಳ್ಬೋದು. ಇನ್ನು ಅದರದ ಪೌಷ್ಟಿಕತೆಯನ್ನ ನೋಡ್ತಾ ಹೋದ್ರೆ ಈಗ ನಮ್ಮ ಈ ಗೋಧಿ ಮತ್ತು ಅಕ್ಕಿ ಏನು ಹೋಲಿಸಿದಾಗ ಸಿರಿಧಾನ್ಯಗಳಲ್ಲಿ ಕೂಡ

ರವಾನ ಮಾಡಿಬಿಟ್ಟು ಉಪಯೋಗಿಸ್ಬೋದು. ಇನ್ನು ಮೌಲ್ಯವರ್ಧನೆ ಬಂದಾಗ ಹಿಟ್ಟಿನಿಂದ ವಿವಿಧ ಪದಾರ್ಥಗಳು, ಉದಾಹರಣೆಗೆ ದಿನನಿತ್ಯ ನಾವು ತಿನ್ನುವಂಥ ದೋಸೆ ಆಗಿರ್ಬೋದು, ಅಥವಾ ಕಾಳುಗಳಿಂದ ಉಪಯೋಗಿಸ್ಬೋದು, ಅಥವಾ ಹಿಟ್ಟಿನಿಂದ ಮಾಡ್ಬೋದು, ಅಥವಾ ರವಾದಿಂದನೂ ಮಾಡ್ಬೋದು. ಹಾಗಾಗಿ ಯಾವುದೇ ದಿನನಿತ್ಯ ನಾವು ಉಪಯೋಗಿಸುವಂಥ ಆಹಾರ, ಅನ್ನ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಕರೆದಿದ್ದ ಒಂದು ಕುರ್ಕುಲ ತಿಂಡಿ ಆಗಿರ್ಬೋದು, ಬೇಕರಿ ಪದಾರ್ಥ ಆಗಿರ್ಬೋದು, ಇವೆಲ್ಲನೂ ಕೂಡ ಮಾಡಿಬಿಟ್ಟು ನಾವು ದಿನನಿತ್ಯ ಆಹಾರದಲ್ಲಿ ಸೇವಿಸ್ಬೋದು. ಆದರೆ ಒಂದು, ಯಾವಾಗಲೂ ಈ ಸಿರಿಧಾನ್ಯನ ಸಾಧ್ಯವಾದಷ್ಟು ನಾವು ಮೊಳಕೆ ಬೆರೆಸಿಬಿಟ್ಟು ಅಥವಾ ನೆನೆಸಿಟ್ಟು ಅಥವಾ ಹುದುಗಿಸಿಟ್ಟು ತಿಂದಾಗ ಅದರಲ್ಲಿರುವಂತಹ ಪೋಷಕಾಂಶಗಳು ದೇಹಕ್ಕೆ ಜಾಸ್ತಿ ಒದಗುತ್ತೆ. ಒಳ್ಳೇದು ಡಾಕ್ಟರ್ ಕಾಶಿಬಾಯಿ ಖ್ಯಾಡಿಗೆ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಬಹಳ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಸಿರಿಧಾನ್ಯ ಬೆಳೆಯುವಂತಹವರ ಸಂಖ್ಯೆನೂ ಹೆಚ್ಚಾಗಲಿ, ಸೇವಿಸುವಂತಹವರ ಸಂಖ್ಯೆನೂ ಹೆಚ್ಚಾಗಲಿ, ಮತ್ತೆ ಎಲ್ಲ ಕಡೆ ಆರೋಗ್ಯ ಒಳಮೂಡಲಿ ಅಂತ ಹೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಯಾರಾದರೂ ಮಾತಾಡಬೇಕು ಮೇಡಮ್ ಅವರ ಜೊತೆಗೆ ಅಂತಂದ್ರೆ ಅವರ ಮೊಬೈಲ್ ನಂಬರ್ ಅನ್ನು ಕೊಡ್ತೀನಿ, ತಾವು ಅವರನ್ನ ಸಂಪರ್ಕ ಮಾಡಬಹುದು. 9448246089 ಕಚೇರಿ ಸಮಯದೊಳಗೆ ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಕಾಶಿಬಾಯಿ ಖ್ಯಾಡಿಗೆಯವರೇ, ತಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ಸರ್. ಆತ್ಮೀರೆ, ಪೌಷ್ಟಿಕ ಆಹಾರ ಕ್ರಮಗಳು ಹಾಗೂ ಸಿರಿಧಾನ್ಯಗಳ ಮಹತ್ವ ಕುರಿತು ವಿಜಯಪುರ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾ ಕಾಶಿಬಾಯಿ ಬ್ಯಾಡಗಿ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದ್ರಿ. ಇವರನ್ನ ಸಂದರ್ಶನ ಮಾಡಿದ್ರು ಡಾ ಸೋಮಶೇಖರ್ ಎಸ್ ರುಳಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ 7:21:47 ಆಗ್ತಾ ಇದೆ. ಎಫ್ಎಂ ಕಂಪನಾಂಕ 101.8, ಇದು ವಿಜಯಪುರ ಆಕಾಶವಾಣಿ. ಜನಪದ ಸಂಗೀತ ಕಾರ್ಯಕ್ರಮ ಕೇಳುವ ಮುನ್ನ ಒಂದು ಪ್ರಕಟಣೆ ಕೇಳಿ. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ವಿಜಯಪುರ, ಖಾದಿ ಉತ್ಸವ 2022. ವಿಜಯಪುರ ನಗರದ ಕಂದಗಲ್ಲ ಶ್ರೀ ಹನುಮಂತರಾಯ ರಂಗಮಂದಿರದ ಆವರಣದಲ್ಲಿ ದಿನಾಂಕ 28/9/2022 ಅಂದ್ರೆ ನಾಳೆಯಿಂದ 12/10/2022 ಅಂದ್ರೆ ಮುಂದಿನ ತಿಂಗಳು 12ನೇ ತಾರೀಕಿನ ತನಕ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಖಾದಿ ಮಂಡಳಿ ವಿಜಯಪುರ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿತಿರಿ. ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರವು ಪ್ರತಿ ಶನಿವಾರ ಸಂಜೆ 5:30 to 6:00 ಎಸ್ಎಂಎಸ್ ಮಾಡಿ ಗೀತೆ ಕೇಳಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪ್ರಿಯ ಕೇಳುಗರೆ, ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ ಗೀತೆ, ಚಿತ್ರದ ಹೆಸರು, ಗಾಯಕರ ಹೆಸರು, ಸ್ನೇಹಿತರ ಹೆಸರು ಹಾಗೂ ನಿಮ್ಮ ಕುಟುಂಬದವರ ಹೆಸರನ್ನ ಟೈಪ್ ಮಾಡಿ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ 9900244421. ಈ ವಾಟ್ಸ್ಆಪ್ ನಂಬರ್ ಪ್ರತಿ ಶುಕ್ರವಾರ ಬೆಳಗ್ಗೆ 9:00 ಮಧ್ಯಾಹ್ನ 12:00 ಮಾತ್ರ ಲಭ್ಯವಿರುತ್ತದೆ. 12:00 ನಂತರ ಬಂದ ಯಾವುದೇ ಮೆಸೇಜ್ಗಳನ್ನ ಸ್ವೀಕಾರ ಮಾಡಲಾಗುವುದಿಲ್ಲ. ಆಕಾಶವಾಣಿ ವಿಜಯಪುರ. ಎಲ್ಲರಿಗೂ ನಮಸ್ಕಾರ. ನಾನು ರಾಹುಲ್ ಶಿಂದೆ, ಸಿಇಒ ಜಿಲ್ಲಾ ಪಂಚಾಯತ್ ಬಿಜಾಪುರ. ನಾನು ಇವತ್ತು ದುಡಿಯೋಣ ಬಾ ಅಭಿಯಾನದ ಬಗ್ಗೆ ನಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ದುಡಿಯೋಣ ಬಾ ನಮ್ಮ ಮಹಾತ್ಮ ಗಾಂಧಿ ನರೇಗಾ ಪ್ರೋಗ್ರಾಮ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ಕುಟುಂಬದಲ್ಲಿ 100 ದಿವಸದ ಉದ್ಯೋಗ ಕೊಡಲಿಕ್ಕೆ ಇದು ಒಂದು ಸ್ಕೀಮ್ ಆಗಿದೆ. ಇಚ್ಛೆ ಇದ್ದಲ್ಲಿ ತಾವು ನಮ್ಮ ಪಂಚಾಯತ್ ಆಫೀಸಿಗೆ ಬಂದುಬಿಟ್ಟು ಉದ್ಯೋಗ ಕಾರ್ಡ್ ಮಾಡಿಸಿದಲ್ಲಿ